ಸಾಧಾರಣ ಒಂದೇ ಪ್ರಮಾಣದ ಹಾನಿ ಉಂಟು ಮಾಡುತ್ತದೆ. ಅದು ಅಲ್ಲದೆ ಮೈದಾನ ಪ್ರದೇಶಗಳಲ್ಲಿ ಕೂಡ ಚಹಾ ಸೊಳ್ಳೆಯ ಒಂದು ಬಾಧೆ ಇತ್ತೀಚಿನ ದಿನಗಳಲ್ಲಿ ತೀವ್ರ ಆಗ್ತಾ ಇರೋದು ಕಂಡುಬಂದಿದೆ. ಇದಕ್ಕಿಂತ ಇನ್ನೊಂದು ವಿಭಿನ್ನವಾದ ಕೀಟ ಅಂತ ಹೇಳಿದ್ರೆ ಗೇರು ಕಾಂಡ ಮತ್ತು ಬೇರು ಕೊರೆಯುವ ಹುಳು ಅಂತ. ಇದು ಕೂಡ ಸಾಧಾರಣ ಎಲ್ಲ ಸ್ಥಳಗಳಲ್ಲಿ ಕೂಡ ತೀವ್ರವಾದಂತಹ ಒಂದು ಹಾನಿ ಉಂಟು ಮಾಡ್ತಾ ಇದೆ. ಮತ್ತು ಇದರ ಬಾಧೆ ಸಾಧಾರಣ ನಮಗೆ ಗೇರು ಬೀಜ ಬಿಡುವ ಸಮಯದಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಆದರೆ ಈ ಕೀಟ ಒಂದು ವರ್ಷ ಪೂರ್ತಿ ಗಿಡದ ಕಾಂಡದ ಒಳಗಡೆ ರಂಧ್ರ ಮಾಡಿ ಅದರ ಸಿಪ್ಪೆಯನ್ನು ತೊಗಟೆಯನ್ನು ತಿನ್ನುತ್ತಾ ಅದು ಗಿಡಕ್ಕೆ ಹಾನಿ ಮಾಡಿ ಗಿಡ ಸಾಯಲಿಕ್ಕೂ ಕೂಡ ಇದು ಕಾರಣೀಭೂತವಾಗುತ್ತದೆ. ಇವೆರಡು ಮುಖ್ಯ ಕೀಟಗಳಲ್ಲದೆ ಇತರ ಲಘು ಕೀಟಗಳಾದಂತಹ ಗೇರು ಹಣ್ಣು ಮತ್ತು ಬೀಜ ಕೊರೆಯುವ ಹುಳು, ಎಲೆ ಸುರಂಗ ಕೀಟ ಹಾಗೂ ಥ್ರಿಪ್ಸ್ ಎಂಬತಕ್ಕಂಥ ಹೂವಿನ ಥ್ರಿಪ್ಸ್ ಎಂಬತಕ್ಕಂಥ ಕೀಟಗಳು ಕೂಡ ಸಾಕಷ್ಟು ಪ್ರಮಾಣ ಹಾನಿ ಮಾಡುತ್ತದೆ. ಇದಲ್ಲದೆ ಕೆಲವು ಏಳೆಂಟು ಬೇರೆ ಬೇರೆ ರೀತಿಯ ಕೀಟಗಳು ಸಹ ಗೇರು ಕೃಷಿಯಲ್ಲಿ ಹಾನಿಯನ್ನು ಉಂಟು ಮಾಡುತ್ತದೆ. ಈ ಚಹಾ ಸೊಳ್ಳೆ ಅಥವಾ ಟೀ ಮಸ್ಕಿಟೋ ಎನ್ನುವಂತಹದ್ದು ಎಷ್ಟರ ಮಟ್ಟಿಗೆ ಹಾನಿಯನ್ನು ಉಂಟು ಮಾಡುತ್ತದೆ ಮತ್ತು ಇದರ ಒಂದು ಪ್ರಮಾಣವನ್ನು ನಿರ್ಧರಿಸುವಂತಹ ಅಂಶಗಳು ಯಾವ್ಯಾವು, ಯಾವ ವಾತಾವರಣದ ತೀವ್ರತೆ ಜಾಸ್ತಿ ಆಗ್ತದೆ? ಸಾಧಾರಣವಾಗಿ ಚಹಾ ಸೊಳ್ಳೆ ಅನ್ನುವಂಥದ್ದು ಅದರ ಆಹಾರ ಕ್ರಮ ಅಥವಾ ಅದು ರಸ ಹೀರುವ ಕ್ರಮ ಹೇಗೆ ಅಂತ ಹೇಳಿದ್ರೆ ಬೇರೆ ಕೀಟಗಳು ಎಲೆಯ ಭಾಗವನ್ನು ಜಗಿದು ತಿನ್ನುವಂತಹ ಒಂದು ಗುಣವನ್ನು ಹೊಂದಿರುತ್ತದೆ. ಆದರೆ ಚಹಾ ಸೊಳ್ಳೆ ಅನ್ನುವಂಥದ್ದು ಗಿಡದ ರಸವನ್ನು ಹೀರಿ ಆ ರಸದಿಂದಲೇ ತನ್ನ ಜೀವನ ಚಕ್ರವನ್ನು ಮುಂದುವರಿಸುತ್ತಾ ಹೋಗ್ತದೆ. ಇದಕ್ಕೆ ಚಹಾ ಸೊಳ್ಳೆ ಅಂತ ಹೆಸರು ಬರುವ ಕಾರಣ ಏನು ಅಂತ ತಿಳಿಸ್ತೇನೆ. ಈ ಕೀಟ ಪ್ರಭೇದವು ಮೊದಲಿಗೆ ಚಹಾ ತೋಟಗಳಲ್ಲಿ ಸಾಧಾರಣವಾಗಿ ಗುರುತಿಸಲ್ಪಟ್ಟಿತ್ತು ಮತ್ತು ಇದು ಹಾರುವ ರೀತಿ ಸೊಳ್ಳೆ ಹಾರಾಟವನ್ನು ಹೋಲುವುದರಿಂದ ಈ ಕೀಟಕ್ಕೆ ಚಹಾ ಸೊಳ್ಳೆ ಎಂಬತಕ್ಕಂತಹ ಹೆಸರು ಬಂದಿದೆ. ಈ ಕೀಟದ ವೈಜ್ಞಾನಿಕ ಹೆಸರು ಹೆಲೋಪೆಲ್ಟಿಸ್ ಆಂಟನಿ ಅಂತ. ಇದು ಸಾಧಾರಣವಾಗಿ 1-1.5 ಸೆಂಟಿಮೀಟರ್ ಉದ್ದ ಇದ್ದು ಕಪ್ಪು ಬಣ್ಣದ್ದಾಗಿರುತ್ತದೆ ಮತ್ತು ಇದರ ಎದೆ ಭಾಗ ಕಡು ಕೆಂಪು ಬಣ್ಣದಿಂದ ಕೂಡಿರುತ್ತದೆ. ಇದರ ಇನ್ನೊಂದು ವಿಶೇಷತೆ ಅಂದರೆ ಇದರ ಬೆನ್ನಿನ ಮೇಲೆ ಒಂದು ಸೂಜಿಯಾಕಾರದಂತಹ ಒಂದು ರಚನೆ ಇರುತ್ತದೆ ಮತ್ತು ಇವು ದೇಹದಷ್ಟೇ ಉದ್ದವಾದಂತಹ ಮೀಸೆಗಳನ್ನು ಹೊಂದಿರುತ್ತದೆ ಮತ್ತು ಸಾಧಾರಣವಾಗಿ ಎಲೆಗಳ ಅಂಚಿನಲ್ಲಿ ಕೂತ್ಕೊಂಡಿರುತ್ತದೆ ಮತ್ತು ಸಪೂರವಾದ ಕಾಲಿರುತ್ತದೆ. ಇದು ವಯಸ್ಕ ಕೀಟದ ಒಂದು ವಿವರಣೆ ಆಯಿತು. ಆದರೆ ಇದರ ಮರಿ ಹುಳುಗಳು ಏನು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಒಂದು ಜೇನಿನ ಬಣ್ಣಕ್ಕೆ ಹೊಂದಿಕೊಂಡಿರುತ್ತದೆ, ತುಂಬಾ ಚಟುವಟಿಕೆಯಿಂದ ಅತೀತ ಓಡಾಡ್ತಾ ಇರುತ್ತದೆ. ಈ ಎರಡೂ ವಿಭಾಗಗಳು ಅಂದರೆ ಮರಿ ಹುಳುಗಳು ಹಾಗೂ ವಯಸ್ಕ ಕೀಟಗಳು ತಮ್ಮ ಸೂಜಿಯಂತಹ ಬಾಯಿ ಅವಯವಗಳಿಂದ ಗಿಡದ ರಸವನ್ನು ಹೀರುತ್ತದೆ. ಈ ಪ್ರಕ್ರಿಯೆಯಲ್ಲಿ ಆ ಕೀಟದ ಜೊಲ್ಲಿನಲ್ಲಿರತಕ್ಕಂತಹ ಕಿಣ್ವಗಳು ಗಿಡದ ಒಳಭಾಗಕ್ಕೆ ಸೇರಿ ಆ ಭಾಗದಲ್ಲಿರತಕ್ಕಂಥ ಜೀವಕೋಶಗಳನ್ನು ನಾಶಪಡಿಸುತ್ತೆ. ಹಾಗಾಗಿ ಹಾನಿ ಒಳಗಾದ ಭಾಗ ಕ್ರಮೇಣವಾಗಿ ನಾಶವಾಗಿ ಒಣಗಿ ಹೋಗ್ತದೆ. ಇದು ಹೊರನೋಟದಲ್ಲಿ ಕಂದು ಬಣ್ಣ ಅಥವಾ ಕಪ್ಪು ಬಣ್ಣದ ಗೀಟುಗಳಾಗಿ ಉತ್ಪತ್ತಿಯಾಗುತ್ತದೆ. ಕಾಲಕ್ರಮೇಣ ಒಂದಕ್ಕೊಂದು ಸೇರಿ ಆ ಸಂಪೂರ್ಣ ಭಾಗ ಒಣಗಿ ಹೋಗ್ತದೆ. ಸಾಧಾರಣವಾಗಿ ಈ ಹಂತದಲ್ಲಿ ಕೃಷಿಕರು ಅದರ ಒಂದು ಹಾನಿಯ ಪ್ರಮಾಣವನ್ನು ಅಥವಾ ಅದು ಹಾನಿಯ ಒಂದು ಪ್ರಾರಂಭಿಕ ಚಿಹ್ನೆಗಳನ್ನು ಗುರುತಿಸಿದರೆ ಬಾರಿ ಉಪಯುಕ್ತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಗಿಡದ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಇದು ಬೆಳೆಯುವ ಬೇರೆ ಬೇರೆ ಹಂತಗಳಲ್ಲಿ ಅಂದರೆ ಚಿಗುರು ಬರುವಾಗ, ಹೂಗೊಂಚಲು ಬರುವಾಗ ಹಾಗೂ ಎಳೆ ಕಾಯಿ ಕಟ್ಟುವಂತಹ ಹಂತದಲ್ಲಿ ತೀವ್ರತೆಯನ್ನು ಉಂಟು ಮಾಡುತ್ತದೆ, ತೀವ್ರವಾದ ಹಾನಿಯನ್ನು ಉಂಟು ಮಾಡುತ್ತದೆ. ಸಾಧಾರಣ ನೀವು ಕೇಳಿದಂತೆ ಇದರ ಹಾನಿಯ ಪ್ರಮಾಣದ ಬಗ್ಗೆ ಹೇಳಬೇಕಾದರೆ ಸಾಧಾರಣ 15% to 80% ಹಾನಿ ಕೂಡ ನಷ್ಟವಾಗಿರುವಂತಹ ಸಂಭವವನ್ನು ನಾವು ಗುರುತಿಸಿದ್ದೇವೆ ಮತ್ತು ದಾಖಲಿಸಿದ್ದೇವೆ ಕೂಡ. ಸಾಮಾನ್ಯವಾಗಿ ರೈತರು ಹೇಳುವಂತಹದ್ದು ಮೋಡ ಕವಿದ ವಾತಾವರಣ ಇದ್ದಾಗ ಈ ಟೀ ಸೊಳ್ಳೆಗಳ ಒಂದು ಹಾವಳಿ ಕೂಡ ಜಾಸ್ತಿ ಆಗ್ತದೆ ಅಂತ ಹೇಳಿ, ಇದು ನಿಜವ? ಮೋಡ ಕವಿದ ವಾತಾವರಣ ಅಂತ ಹೇಳಿದ್ರೆ ಸ್ವಲ್ಪ ತಂಪು ವಾತಾವರಣದಲ್ಲಿ ಈ ಚಹಾ ಸೊಳ್ಳೆಯ ಅಭಿವೃದ್ಧಿ ಆಗುವಂತಹ ಪ್ರಮಾಣ ಹೆಚ್ಚು, ಅದು ಭಾಗಶಃ ಸತ್ಯ ಅಂತ ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ಕೀಟದ ಅಭಿವೃದ್ಧಿ ಆಗಲಿಕ್ಕೆ ಆ ಗಿಡದಲ್ಲಿ ನಮಗೆ ಒಂದು ಎಳೆಯ ಭಾಗಗಳ ಲಭ್ಯತೆ ಭಾರಿ ಪ್ರಮುಖ ಪಾತ್ರ ವಹಿಸುತ್ತದೆ. ಯಾವಾಗ ಗಿಡದ ಎಲೆಗಳಾಗಲಿ ಚಿಗುರಾಗಲಿ ಒಣಗಿ ಬಲಿತು ಹೋಗ್ತದೋ ಆಗ ಅದರಲ್ಲಿ ಇದು ರಸ ಹೀರುವಂತಹ ಪ್ರಮಾಣ ತುಂಬಾ ಕಡಿಮೆ, ಹಾಗಾಗಿ ಅಂತ ಸಂದರ್ಭದಲ್ಲಿ ಕೀಟದ ಅಭಿವೃದ್ಧಿ ಕಮ್ಮಿ ಆಗ್ತದೆ. ಪ್ರಾರಂಭಿಕ ವರ್ಷದಲ್ಲಿಯೂ ಕೂಡ ಇದರ ಟೀ ಸೊಳ್ಳೆಯ ಬಾಧೆ ಇರ್ತದ? ಪ್ರಾರಂಭಿಕ ವರ್ಷದಲ್ಲಿ ಅಂದ್ರೆ ಗಿಡ ಸಣ್ಣ ಗಿಡದಿಂದ ಹಿಡಿದು ಒಂದು ವಯಸ್ಕ ಗಿಡದವರೆಗೂ ಇರ್ತದೆ. ಉದಾಹರಣೆಗೆ 1 ವರ್ಷದ ಗಿಡಕ್ಕೆ ಏನಾದರೂ ಚಹಾ ಸೊಳ್ಳೆಯ ಬಾಧೆ ಜಾಸ್ತಿ ಆದರೆ ಆ ಗಿಡ ಸಾಯುವಂತಹ ಪರಿಸ್ಥಿತಿ ಕೂಡ ಇರುತ್ತದೆ. ಹಾಗಾಗಿ ನಾವು ಅದನ್ನು ಸಣ್ಣ ಗಿಡಗಳನ್ನು ಸ್ವಲ್ಪ ಹೆಚ್ಚು ಮುತುವರ್ಜಿಯಿಂದ ನೋಡಿಕೊಳ್ಬೇಕು. ಸಣ್ಣ ಮಕ್ಕಳನ್ನು ಹೇಗೆ ಮುತುವರ್ಜಿಯಿಂದ ನೋಡಿಕೊಳ್ತೇವೋ ಅದೇ ರೀತಿ ಇದನ್ನು ಸ್ವಲ್ಪ ಮುತುವರ್ಜಿಯಿಂದ ನೋಡಿಕೊಳ್ಬೇಕು. ಇದರ ಸಮಗ್ರ ನಿಯಂತ್ರಣ ಕ್ರಮ ಅಂದ್ರೆ ಹೇಗೆ? ಇಲ್ಲಿವರೆಗೆ ನಾವು ಬೇರೆ ಬೇರೆ ಕೀಟನಾಶಕಗಳನ್ನು ಬಳಸಿ ಅದನ್ನು ಒಂದು ಪ್ರಯೋಗಾಲಯದಲ್ಲಿ ಮತ್ತೆ ಬೇರೆ ತೋಟಗಳಲ್ಲೆಲ್ಲಾನು ಪರೀಕ್ಷೆ ಮಾಡಿದ್ದೇವೆ. ಅದರಲ್ಲಿ ಕೆಲವು ಕೀಟನಾಶಕಗಳು ಮಾತ್ರ ನಮಗೆ ಒಂದು ಫಲಕಾರಿ ಅಂತ ಕಂಡು ಬಂದಿದೆ. ಉದಾಹರಣೆಗೆ ನಮಗೆ ತಿಳಿದಂತೆ ಲ್ಯಾಮ್ಡಾ ಸೈಹ್ಯಾಲೋಥ್ರಿನ್ ಎಂಬತಕ್ಕಂಥ ಒಂದು ಕೀಟನಾಶಕ ಇದೆ. ಅದು ಯಾವುದೇ ಒಂದು ಇತರ ಜೀವಿಗಳಿಗೆ, ಸಸ್ತನಿಗಳಿಗಾಗಲಿ ಇತರ ಜೀವಿಗಳಿಗಾಗಲಿ ಅಷ್ಟಾಗಿ ಹಾನಿ ಉಂಟು ಮಾಡೋದಿಲ್ಲ, ಪರೋಕ್ಷ ಹಾನಿಯನ್ನು ಉಂಟು ಮಾಡೋದಿಲ್ಲ. ಹಾಗಾಗಿ ಇದನ್ನು ಕೂಡ ನಾವು ಸಾಧಾರಣವಾಗಿ ಶಿಫಾರಸು ಮಾಡ್ತೇವೆ. ಅಂದರೆ 1 ಲೀಟರ್ ನೀರಿಗೆ 0.6 ಮಿಲಿಲೀಟರ್ನಂತೆ ಮಿಶ್ರಣ ಮಾಡಿ ಅದನ್ನು ಸಿಂಪಡಿಸಬೇಕು. ಇದು ಅಲ್ಲದೆ ಇನ್ನೊಂದು ಟ್ರಯೋಸೋಫಾಸ್ ಅಂತ ಇನ್ನೊಂದು ಕೀಟನಾಶಕ ಇದೆ. ಇದನ್ನು ಲೀಟರ್ 1 ಲೀಟರ್ ನೀರಿನಲ್ಲಿ 1.5 ml ಮಿಶ್ರಣ ಮಾಡಬಹುದು. ಅದು ಅಲ್ಲದೆ ಇನ್ನೊಂದು ಪ್ರೊಫೆನೋಫಾಸ್ ಅಂತ ಕೂಡ ಇನ್ನೊಂದು ಕೀಟನಾಶಕ ಇದೆ. ಇದು ಕೂಡ 1 ಲೀಟರ್ ನೀರಿಗೆ 1.5 ಮಿಲಿಲೀಟರ್ನಂತೆ ಬಳಸಬೇಕಾಗ್ತದೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ನಿಕೋಟಿನ್ ಆಧಾರಿತ ಒಂದು ಕೀಟನಾಶಕವನ್ನು ಕೂಡ ಪ್ರಯೋಗಶಾಲೆಯಲ್ಲಿ ಮತ್ತು ಪ್ಲಾಟ್ಗಳಲ್ಲಿ ಪರೀಕ್ಷೆ ಮಾಡುವಾಗ ನಮ್ಗೆ ಏನ್ ಕಂಡು ಥಯೋಮಿಥಾಕ್ಸಾಮ್ ಅಂತ ಹೇಳಿ, ಇದು ಕೂಡ ಸಾಕಷ್ಟು ಪ್ರಯೋಜನಕಾರಿ ಅಂತ ಕಂಡು ಬಂದಿದೆ. 1 ಲೀಟರ್ಗೆ 2 ml ನಂತೆ ಇದನ್ನ ಮಿಶ್ರಣ ಮಾಡಿ ಸಿಂಪಡಿಸಬೇಕಾಗ್ತದೆ. ಮತ್ತೆ ಇಲ್ಲಿ ಮುಖ್ಯವಾಗಿ ಕೃಷಿಕರು ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ, ಒಂದೇ ಕೀಟನಾಶಕವನ್ನು ನಿರಂತರವಾಗಿ ಬಳಸಬಾರದು. ಕಾರಣ ಏನಂತ ಹೇಳಿದ್ರೆ, ಒಂದು ಕೀಟನಾಶಕಕ್ಕೆ ಕೀಟದ ಒಂದು ಆಂತರಿಕ ಸ್ವರೂಪ ಹೊಂದಿಕೊಂಡು ದಿನೇ ದಿನೇ ಅದು ನಿರೋಧಕತೆಯನ್ನು ಬೆಳೆಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಇರುತ್ತದೆ. ಇದನ್ನು ತಡೆಯಲೇಬೇಕಾದ ಕಾರಣ ನಾವು ಒಂದೊಂದು ಹಂತದಲ್ಲಿಯೂ ಕೀಟನಾಶಕವನ್ನು ಬದಲಾಯಿಸ್ತಾ ಇರಬೇಕಾದ್ದು ಅತಿ ಅವಶ್ಯಕ. ಈಗ ಸಾಕಷ್ಟು ತಳಿ ಅಭಿವೃದ್ಧಿ ಮಾಡುವಂತಹ ಒಂದು ಸಂದರ್ಭದಲ್ಲಿ ಈ ಕೀಟವನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಏನಾದರೂ ತಳಿ ಅಭಿವೃದ್ಧಿ ಆಗಿದೆಯಾ? ಹಾ, ಚಹಾ ಸೊಳ್ಳೆ ನಿಯಂತ್ರಣಕ್ಕೆ ಅಂತ ಹೇಳಿದ್ರೆ ಯಾವುದೇ ಒಂದು ನಿರೋಧಕತೆ ಉಳ್ಳಂತ ತಳಿಗಳು ಇಲ್ಲಿವರೆಗೆ ನಮಗೆ ಪತ್ತೆ ಆಗಿಲ್ಲ. ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಸಾಧಾರಣವಾಗಿ ನಾವು ಕೇಳ್ತೇವೆ ಯಾವುದಾದ್ರೂ ಸಸ್ಯಜನ ಕೀಟನಾಶಕಗಳಿಂದಾಗ್ಲಿ ಅಥವಾ ಪರೋಪಜೀವಿಗಳಿಂದಾಗ್ಲಿ ಇದನ್ನು ಹತೋಟಿ ಮಾಡೋಕ್ಕಾಗೋದಿಲ್ವಾ? ಯಾಕೆ ಅಂತ ಹೇಳಿದ್ರೆ, ಕೀಟನಾಶಕ ಬಳಕೆ ಮಾಡಿ ನಾವು ಪರಿಸರವನ್ನು ಹಾಳು ಮಾಡೋದಕ್ಕಿಂತಲೂ ಇದು ಉತ್ತಮ ಒಂದು ವಿಧಾನ ಅಂತ ಹೇಳಿ. ಇದಕ್ಕೆ ಚಹಾ ಸೊಳ್ಳೆಗೆ ಗೇರು ಗಿಡ ಅಲ್ಲದೆ ಇತರ ಹಲವಾರು ಆಶ್ರಯದಾತ ಬೆಳೆಗಳು ಕೂಡ ಇದೆ. ಉದಾಹರಣೆಗೆ ಪೇರಳೆ ಆಗಿರಬಹುದು, ಮಹಾಗನಿ ಆಗಿರಬಹುದು, ಒಳ್ಳೆ ಮೆಣಸು ಮತ್ತೆ ಚೆರಿ ಗಿಡಗಳು, ಇವು ಕೂಡ ಈ ಚಹಾ ಸೊಳ್ಳೆಯ ಒಂದು ಜೀವನಕ್ಕೆ ಆಧಾರ ಒದಗಿಸುತ್ತದೆ. ಆದರೆ ನಮ್ಮ ಸಂಸ್ಥೆಯಲ್ಲಿ ಕಳೆದ 2 ದಶಕಗಳಲ್ಲಿ ನಡೆಸಿದ ಪ್ರಯೋಗಗಳಿಂದ ಒಂದು ತಳಿಯನ್ನು ನಾವು ಗುರುತಿಸಿದ್ದೇವೆ. ಆದರೆ ಈ ತಳಿ ಕೀಟಕ್ಕೇನು ನಿರೋಧಕತೆ ಹೊಂದಿಲ್ಲ, ಆದರೆ ಅದು ಚಹಾ ಸೊಳ್ಳೆಯ ಒಂದು ಯಾವ ಪ್ರಭಾವ ಜಾಸ್ತಿ ಇರುವಂತಹ ಸಮಯದಲ್ಲಿ ಅದನ್ನು ತಪ್ಪಿಸಿಕೊಂಡು ಉತ್ತಮವಾದಂತಹ ಇಳುವರಿ ಕೊಡುವಂತಹ ಒಂದು ಗುಣವನ್ನು ಹೊಂದಿದೆ. ಇದಕ್ಕೆ ನಾವು ಮುಂಚೆ ಗೋವಾ 11/6 ಅಂತ ಹೇಳ್ತಾ ಇದ್ವಿ. ಇತ್ತೀಚೆಗೆ ಅದಕ್ಕೆ ಭಾಸ್ಕರ ಎಂಬ ಹೆಸರಿನ ಮೂಲಕ ಅದನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಇದು ಸಾಕಷ್ಟು ಜನಪ್ರಿಯ ಕೂಡ ಆಗಿದೆ. ಇದು ಗೋವಾ ಮೂಲದ ಒಂದು ತಳಿ. ಇದು ಕೀಟದ ಬಾಧೆ ಜಾಸ್ತಿ ಇರುವ ಸಮಯದಲ್ಲಿ ಅದು ಹೂವು ಎಲ್ಲ ಬಿಟ್ಟು ಮುಗಿದು ಹೋಗಿರುತ್ತದೆ, ಹಾಗಾಗಿ ಇದು ನಾಶ ಆಗುವಂತಹ ಸಂಭವ ಕಮ್ಮಿ. ಮತ್ತೆ ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡೋದಂತ ಹೇಳಿದ್ರೆ, ಈ ಸಸ್ಯಜನ್ಯ ಕೀಟನಾಶಕಗಳ ಬಗ್ಗೆ ಹೇಳೋದಾದರೆ, ನಾವು ಸುಮಾರು 20-25 ಸಸ್ಯಜನ್ಯ ಕೀಟನಾಶಕಗಳು ಬೇರೆ ಬೆಳೆಗಳಲ್ಲಿ ಏನು ಉತ್ತಮ ಫಲ ಕೊಡ್ತಾ ಇದೆಯೋ ಅವುಗಳನ್ನು ನಾವಿಲ್ಲಿ ಪರೀಕ್ಷಣೆಗೊಳಪಡಿಸಿದ್ದೇವೆ. ಇವುಗಳಲ್ಲಿ ಬೇವು, ಹೊಂಗೆ ಮತ್ತು ಆಡುಸೋಗೆ ಆಧಾರಿತವಾದಂಥದ್ದು, ಮತ್ತೆ ವಾಣಿಜ್ಯಿಕವಾಗಿ ಸಿಗ್ತಕ್ಕಂಥ ಬೇರೆ ಬೇರೆ ಬಗೆ ಬಗೆಯ ಕೀಟನಾಶಕಗಳು, ಇಲ್ಲದಿದ್ದರೆ ನಾವು ಎಲೆಗಳನ್ನು ಶೇಖರಣೆ ಮಾಡಿ ತಾಜಾ ಆಗಿ ತಯಾರಿಸಲ್ಪಟ್ಟಂತಹ ಎಲೆ ಅಥವಾ ಬೀಜದ ಕಷಾಯಗಳು ಕೂಡ ನಾವು ಪ್ರಯೋಗ ಮಾಡಿ ನೋಡಿದ್ದೇವೆ. ಇವುಗಳೆಲ್ಲ ಸಾಧಾರಣ 1-5 ದಿನಗಳವರೆಗೆ ಕೀಟವನ್ನು ಹಿಮ್ಮೆಟ್ಟಿಸುತ್ತದೆ, ಅಲ್ಲದೆ ಅದಾದ ನಂತರ ಅದು ಕೀಟಕ್ಕೆ ಯಾವುದೇ ಒಂದು ಪ್ರತಿರೋಧ ಒಡ್ಡೋದಕ್ಕೆ ಕ್ಷಮತೆ ಹೊಂದಿರುವುದಿಲ್ಲ. ಮತ್ತೆ ಯಾವುದೇ ಕೀಟ ರಸ ಹೀರುವ ಕೀಟಗಳ ಮೇಲೆ ಇದರ ಪ್ರಭಾವ ಅಷ್ಟಾಗಿ ಇರೋದಿಲ್ಲ. ಮತ್ತೆ ಇದನ್ನು ಪುನಃ ಸಿಂಪಡಿಸ್ತಿರಬೇಕು. ಮತ್ತೆ ಇಂತಹ ಸಸ್ಯಜನ್ಯ ಕೀಟನಾಶಕ ಉತ್ಪತ್ತಿ ಮಾಡುವುದಕ್ಕೆ ಎಲ್ಲಾ ಸ್ಥಳಗಳಲ್ಲಿ ಈ ಕೀಟನಾಶಕದ ಗಿಡಗಳು ಸಿಕ್ಕೋದಿಲ್ಲ. ಮತ್ತೆ ಸ್ವಲ್ಪ ಇದು ಕಷ್ಟಕರ ಕೆಲಸ ಅಂತ ಕೃಷಿಕರಿಗೂ ಕೂಡ ಕಾಣುತ್ತದೆ. ಹಾಗಾಗಿ ಅಷ್ಟಾಗಿ ಪ್ರಯೋಜನಕಾರಿ ಅಲ್ಲದ ಮತ್ತೆ ಶ್ರಮ ಬೇಡತಕ್ಕಂತಹ ಈ ಕೀಟನಾಶಕಗಳು ಅಷ್ಟಾಗಿ ಪ್ರಭಾವಶಾಲಿ ಅಲ್ಲದ ಕಾರಣ ಮತ್ತೆ ಅಷ್ಟು ಹೆಚ್ಚಾಗಿ ಪ್ರಚಾರಕ್ಕೆ ಬಂದಿಲ್ಲ. ಇನ್ನೊಂದು ಪ್ರಮುಖವಾದಂತಹ ಕೀಟ ಕಾಂಡ ಕೊರೆಯುವ ಹುಳ, ಕಾಂಡ ಮತ್ತು ಬೇರು ಕೊರೆಯುವಂತಹ ಒಂದು ಹುಳ, ಇದರ ಒಂದು ಬಾಧೆಯ ಲಕ್ಷಣಗಳು ಯಾವ ರೀತಿ ಇರುತ್ತವೆ, ಯಾವ ಸಮಯದಲ್ಲಿ ಇದರ ತೀವ್ರತೆ ಜಾಸ್ತಿ ಆಗಿರುತ್ತದೆ ಮತ್ತು ಇದರ ಸಮಗ್ರ ನಿರ್ವಹಣೆ ಹೇಗೆ? ನಾನು ಇಲ್ಲಿವರೆಗೆ ಹೇಳಿದ ಚಹಾ ಸೊಳ್ಳೆ ಅದು ಒಂದು ವಾರ್ಷಿಕ ಇಳುವರಿಯ ನಷ್ಟಕ್ಕೆ ಕಾರಣ ಆಗ್ತದೆ. ಆದರೆ ಕಾಂಡ ಕೊರೆಯುವ ಹುಳು ಮರದ ಮುಖ್ಯ ಕಾಂಡದ ಹೊರಭಾಗದ ತೊಗಟೆಯನ್ನು ನಾಶ ಮಾಡೋ ಕಾರಣ, ಒಳ್ಳೆ ಇಳುವರಿ ಕೊಡ್ತಿರತಕ್ಕಂಥ ಉತ್ತಮ ಇಳುವರಿ ಕೊಡ್ತಿರತಕ್ಕಂಥ ಮರ ಸಾವಿಗೀಡಾಗ್ತದೆ. ಹಲವಾರು ಕೃಷಿಕರು ಇದೇನಾಗ್ತದೆ ಅಂತ ಹೇಳಿದ್ರೆ, ಇವರು ಎಲೆಗಳೆಲ್ಲ ಹಳದಿಯಾಗಿ ಸಿಕ್ಕಾಪಟ್ಟೆ ಅದಕ್ಕೆ ನಷ್ಟ ಆಗಿರುವಾಗ, ನಾಶ ಆಗಿರುವಾಗ ಮಾತ್ರ ಅವರಿಗೆ ತೊಂದರೆ ಆಗಿದೆ ಅಂತ ಗೋಚರಿಸುತ್ತದೆ. ಹಲವಾರು ಕೃಷಿಕರು ಗಮನಿಸಿದಂತೆ ಗೇರು ಬೆಳೆಯ ಎಲ್ಲ ಎಲೆಗಳೆಲ್ಲ ಹಳದಿಯಾಗಿ ಮತ್ತೆ ಕಾಲಕ್ಕೆ ಮುಂಚೆ ಉದುರಿ ಹೋಗುವುದು ಈ ಕೀಟದ ಬಾಧೆಯಿಂದಾಗಿ ಆಗಿರುತ್ತದೆ. ಮತ್ತೆ ಈ ಕಾಂಡ ಕೊರೆಯುವ ಹುಳುಗಳಲ್ಲಿ 3 ಪ್ರಭೇದಗಳಿದೆ. ನಮ್ಮ ಭಾರತ ದೇಶದಲ್ಲಿ ಒಂದು ಪ್ಲೋಸಿಡರಸ್ ಫೆರುಜಿನಿಯಸ್ ಮತ್ತು ಪ್ಲೋಸಿಡರಸ್ ಒಬೇಸಸ್ ಎಂಬಂತದ್ದು ಇವು ಆರೋಗ್ಯಪೂರ್ಣವಾದಂತಹ ಮರಗಳನ್ನು ಬಾಧಿಸುತ್ತದೆ. ಆದರೆ ಬ್ಯಾಟೋಸೆರಾ ಉಫೋಮೈಕೆಲೇಟಾ ಎನ್ನತಕ್ಕಂಥ ಇನ್ನೊಂದು ಕೀಟ, ಇದು ಸಾಧಾರಣವಾಗಿ ಮಾವಿನ ಮರಕ್ಕೆ ಬರತಕ್ಕಂಥ ಕಾಂಡಕೊರೆಯ ಹುಳು. ಇದು ಈಗಾಗಲೇ ಬಾಧೆಗೆ ಒಳಪಟ್ಟ ಮರಗಳನ್ನು ಮಾತ್ರ ಇದು ಬಾಧಿಸುತ್ತದೆ. ಯಾಕೆಂದ್ರೆ ಯಾವಾಗ ಅದು ಶಕ್ತಿಗುಂದಿದ ಮರಗಳನ್ನು ಇದು ಬಾಧಿಸುತ್ತದೆ. ಗೇರು ಕಾಂಡ ಹಾಗೂ ಬೇರು ಕೊರೆಯ ಹುಳುಗಳಲ್ಲಿ ಮೂರು ಪ್ರಭೇದಗಳಿದೆ, ಪ್ಲೋಸಿಡರಸ್ ಫೆರುಜಿನಿಯಸ್, ಪ್ಲೋಸಿಡರಸ್ ಒಬೇಸಸ್. ಇವೆರಡು ಕೂಡ ಆರೋಗ್ಯಪೂರ್ಣ, ಯಾವುದೇ ಹಾನಿ ಒಳಗಾದಂತಹ ಮರಗಳನ್ನು ಬಾಧಿಸುತ್ತದೆ. ಆದರೆ ಮಾವಿನ ಗಿಡಕ್ಕೆ ಬರತಕ್ಕಂಥ ಕಾಂಡ ಕೊರೆಯ ಹುಳು ಬ್ಯಾಟೋಸೆರಾ ರೂಫೋಮೈಕೆಲೇಟಾ ಅಂತ ಇದರ ವೈಜ್ಞಾನಿಕ ಹೆಸರು. ಈ ಪ್ರಭೇದ ಈಗಾಗಲೇ ಬಾಧೆಗೆ ಒಳಪಟ್ಟು ಶಕ್ತಿಗುಂದಿರತಕ್ಕಂತಹ ಈ ಗೇರು ಮರಗಳನ್ನು ಮಾತ್ರ ಇದು ಬಾಧಿಸುತ್ತದೆ. ತಾನೇ ತಾನಾಗಿ ಹೊಸ ಮರಗಳನ್ನು ಆಶ್ರಯಿಸುವುದು ಇದು ಬಹಳ ಕಮ್ಮಿ. ಈ ಕಾಂಡ ಕೊರೆಯುವ ಹುಳ ಆಗಬಹುದು ಅಥವಾ ಬೇರು ಹುಳ ಆಗಬಹುದು ಬಾಧಿಸಿದೆ ಅಂತ ರೈತರು ಹೇಗೆ ಗುರುತಿಸಬಹುದು ತೋಟದಲ್ಲಿ? ಇದು ಒಂದು ಮುಖ್ಯವಾದಂತಹ ಅಂಶ. ಕೃಷಿಕರು ಈ ಸೋಲ್ತಾ ಇರೋದು ಇದೇ ವಿಷಯದಲ್ಲಿ ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ. ಕಾಂಡ ಕೊರೆಯುವ ಹುಳು ಕಾಂಡದ ಒಳಗಡೆ ಹೋಗುವಾಗಲೇ, ಅದು ಕೆಲವು ಸಿಪ್ಪೆ ಒಳಕ್ಕೆ ಹೋಗುವಾಗ ಆ ಕಾಂಡದ ನಾರಿನಂಶವನ್ನು ಜಗಿದು ಹೊರಗೆ ದೂಡ್ತಾ ಇರ್ತದೆ. ಹಾಗಾಗಿ ಅದು ಹೊರಗೆ ಬಂದು ಅದರ ಒಟ್ಟಿಗೆ ಮರದಿಂದ ಬರತಕ್ಕಂಥ ಅಂಟು ಮತ್ತು ಇದು ಜಗಿದು ಆಚೆ ದೂಡಿರ್ತಕ್ಕಂಥ ಹುಡಿ ಎರಡು ಸೇರಿ ಮರದ ಬುಡದಲ್ಲಿ ಆಗಿರ್ಬೋದು ಅಥವಾ ಮೇಲೆ ಕಾಣಿಸ್ತಕ್ಕಂಥ ಬೇರಿನಲ್ಲಾಗಿರ್ಬೋದು ಅಥವಾ ಕಾಂಡದ ಮೇಲ್ಭಾಗದಲ್ಲಾಗಿರ್ಬೋದು ಅದು ಕಾಣಿಸ್ಲಿಕ್ಕೆ ಇರ್ತದೆ, ಕಾಣ್ತಾ ಇರ್ತದೆ. ಆದರೆ ಅದು ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಇರ್ತದೆ. ಸೊ ಯಾವಾಗ ನಮಗಿಂತ ಒಂದು ಅಲ್ಪ ಪ್ರಮಾಣದ ಒಂದು ಸೂಚನೆಗಳು ಕಂಡು ಬರ್ತದೋ ಇದಕ್ಕೆ ಪ್ರಾರಂಭಿಕ ಲಕ್ಷಣಗಳು ಅಂತ ಹೇಳ್ತೇವೆ. ಅಂಥ ಲಕ್ಷಣಗಳಿರುವ ಸಮಯದಲ್ಲಿ ಆ ಸಿಪ್ಪೆಯಲ್ಲಿ ಇರ್ತಕ್ಕಂಥ ಹುಳುವನ್ನು ನಾವು ಪತ್ತೆ ಮಾಡಿ ನಾಶ ಮಾಡಿದರೆ ಆಗ ನಮಗೆ ಈ ಹಾನಿಗೊಳಗಾದ ಗಿಡವನ್ನು ಅಥವಾ ಮರವನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತದೆ. ಅದರ ನಂತರ ಏನಾಗ್ತದೆ, ಒಂದು 10-15 ದಿವಸ ಆದ ಕೂಡಲೇ ಕೀಟದ ಮರಿಹುಳುಗಳು ಕಾಂಡದ ಒಳಕ್ಕೆ ನುಸುಳಿಕೊಂಡು ಹೋಗಿ ರಂಧ್ರ ಮಾಡುತ್ತಾ ಒಂದು ಸುರಂಗದ ಆಕಾರದಲ್ಲಿ ರಂಧ್ರ ಮಾಡಿಕೊಂಡು ಅಡ್ಡಾದಿಡ್ಡಿಯಾಗಿ ತೊಗಟೆಯನ್ನು ಅಡ್ಡಾದಿಡ್ಡಿಯಾಗಿ ತಿಂತಾ ಇರ್ತದೆ. ಸೊ ಈಗ ಆದ ಕಾರಣ ಏನಾಗ್ತದೆ, 5-6 ತಿಂಗಳಿನಲ್ಲಿ ತೊಗಟೆಯಲ್ಲಿ ಅಡ್ಡಾದಿಡ್ಡಿ ಹಾನಿ ಮಾಡಿರೋದ್ರಿಂದ ಮರದಲ್ಲಿ ಪೋಷಕಾಂಶಗಳ ಸರಾಗ ಹರಿದಾಟಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ಮೇಲೆ ಇರತಕ್ಕಂಥ ಎಲೆಗಳಿಗೆ ಪೋಷಕಾಂಶ ದೊರಕದೆ ಎಲೆಗಳು ಕಾಲಕ್ಕೆ ಮುಂಚಿತವಾಗಿ ಒಣಗಿ ಹೋಗ್ತದೆ ಹಾಗೂ ಮರದ ಕೊಂಬೆ ರೆಂಬೆಗಳು ಕ್ರಮೇಣ ಒಣಗಿ ಮರವು ಸಾವನ್ನು ಅಪ್ತದೆ. ಅಂದ್ರೆ ಇವುಗಳ ಸಮಗ್ರ ನಿರ್ವಹಣೆ ಹೇಗೆ? ಸಮಗ್ರ ನಿರ್ವಹಣೆ ಅಂತ ಹೇಳಿದ್ರೆ ಕಾಂಡ ಕೊರೆಯ ಹುಳು ಬಾಧಿತ ಮರಗಳನ್ನು ಪತ್ತೆ ಮಾಡುವುದು. ಈ ಪತ್ತೆ ಮಾಡುವ ಸಮಯ ಯಾವಾಗ ಅಂತ ಹೇಳಿದ್ರೆ ಸಾಧಾರಣವಾಗಿ ಗೇರು ಕೃಷಿಕರು ಮರದ ಬುಡಕ್ಕೆ ಹೋಗುವಂತಹ ಸಂದರ್ಭ ಬೀಜ ಹೆಕ್ಕುವ ಸಂದರ್ಭದಲ್ಲಿ ಹೋಗ್ತಾರೆ. ಸೊ ಬೀಜ ಹೆಕ್ಕುವ ಸಂದರ್ಭದಲ್ಲಿ ಅವರು ಮರದ ಬುಡವನ್ನು ಸ್ವಲ್ಪ ಸ್ವಚ್ಛ ಮಾಡಿ ನೋಡಿದರೆ ಅಲ್ಲಿ ಅವರಿಗೆ ಇದು ಹಾನಿಯ ಚಿಹ್ನೆಗಳು ಖಂಡಿತವಾಗಿ ಕಾಣಲಿಕ್ಕೆ ಸಿಗ್ತದೆ. ಅಂತ ಸಂದರ್ಭದಲ್ಲಿ ಅಂತ ಮರಗಳನ್ನು ಯಾವುದೇ ರೀತಿಯಿಂದಾಗಿ ಅದನ್ನ ಒಂದು ಗುರುತು ಮಾಡಿಕೊಳ್ಳಬೇಕು. ಒಂದು ಸೀಮೆ ಸುಣ್ಣದಿಂದ ಮಾರ್ಕ ಮಾಡಿಕೊಳ್ಳಬಹುದು ಅಥವಾ ಯಾವುದಾದ್ರು ಒಂದು ಬಟ್ಟೆಯ ಪಟ್ಟಿಯನ್ನು ಕಟ್ಟಿ ಗುರುತು ಮಾಡಿಕೊಂಡು ಅದಕ್ಕೆ ಒಂದು ಸಲ ಆ ಕೀಟವನ್ನು ಹೊರಕ್ಕೆ ತೆಗೀಲಿಕ್ಕೆ ಪ್ರಯತ್ನ ಮಾಡಬೇಕು. ಕೀಟ ಹೊರಕ್ಕೆ ತೆಗೆಯಬೇಕಾದ್ರೆ ಬಾಜಿ ಮತ್ತು ಉಳಿಯನ್ನು ಉಪಯೋಗಿಸಿಕೊಂಡು ತೆಗಿಬಹುದು. ಇಲ್ಲದ ಕತ್ತಿ ಇದ್ರೆ ಕತ್ತಿಯಲ್ಲಿ ಕೂಡ ತೆಗಿಬಹುದು ಸಣ್ಣ ಹಂತದಲ್ಲಾದರೆ. ಆದರೆ ನಾವು ಇಲ್ಲೊಂದು ಎಚ್ಚರಿಕೆ ವಹಿಸಬೇಕೇನಪ್ಪಾ ಅಂತ ಹೇಳಿದ್ರೆ, ನಾವು ಹುಳು ತೆಗೆಯುವ ಭರದಲ್ಲಿ ಮರಕ್ಕೆ ಹೆಚ್ಚು ಹಾನಿಯನ್ನು ಉಂಟು ಮಾಡಬಾರದು. ಹೀಗೆ ಒಂದು ಸಲ ಹುಳು ತೆಗೆದಾದ ಮೇಲೆ ಆ ಭಾಗಕ್ಕೆ ನಾವು ಯಾವುದಾದ್ರು ಒಂದು ಕೀಟನಾಶಕ ಲೇಪವನ್ನು ಕೊಡಲೇಬೇಕಾಗ್ತದೆ. ಕಾರಣ ಏನಂತ ಹೇಳಿದ್ರೆ, ಒಂದು ಸಲ ಕೀಟದ ಮರಿಹುಳುವನ್ನು ತೆಗಿಲಿಕ್ಕೆ ಪ್ರಯತ್ನವಾಗಿ ನಾವು ಸಿಪ್ಪೆಯನ್ನು ಕತ್ತರಿಸಿದಾಗ ಅಲ್ಲಿಂದ ಬರತಕ್ಕಂಥ ಒಂದು ವಾಸನೆಗೆ ಇತರೆ ದುಂಬಿಗಳ ಆಕರ್ಷಣೆಯಾಗಿ ಅಲ್ಲಿ ಮೊಟ್ಟೆ ಇಡುವಂತಹ ಸಂದರ್ಭ ಜಾಸ್ತಿ ಇರುತ್ತದೆ. ಹಾಗಾಗಿ ಅಂತ ಮರಗಳಿಗೆ ನಾವು ಸಾಧಾರಣವಾಗಿ ಈಗ ನಾವು ಶಿಫಾರಸು ಮಾಡೋದು 2 ಕೀಟನಾಶಕವನ್ನು ಶಿಫಾರಸು ಮಾಡ್ತೇವೆ. ಒಂದು ಕ್ಲೋರ್ಪೈರಿಫಾಸ್ ಅಂತ ಹೇಳ್ತಕ್ಕಂಥ ಕೀಟನಾಶಕ, ಇದು 1 ಲೀಟರ್ ನೀರಿಗೆ 10 ml ಹಾಕಿ ಅದನ್ನ ಸಿಂಪರಣೆ ಮಾಡಬೇಕು. ಅದರ ಮೇಲೆ ಬಳಿಯಲೂಬಹುದು ಮತ್ತೆ ಕಾಂಡದ ಸುತ್ತ ಕೂಡ ಮಣ್ಣನ್ನು ಸ್ವಲ್ಪ ಅದರಿಂದ ತೋಯಿಸಬೇಕಾಗ್ತದೆ. ಇನ್ನೊಂದು ಕೀಟನಾಶಕ ಅಂದ್ರೆ ಅದು ಸ್ವಲ್ಪ ಹೆಚ್ಚು ಪ್ರಭಾವಶಾಲಿ ಅಂತ ನಾವು ಕಂಡುಕೊಂಡಿದ್ದೇವೆ, ಅದು ಫಿಪ್ರೋನಿಲ್ ಅಂತ ಹೇಳ್ತೇವೆ. ಇದನ್ನು 1 ಲೀಟರ್ ನೀರಿಗೆ 2 ml ಅಷ್ಟು ಮಿಶ್ರಣ ಮಾಡಿ ಇದೇ ರೀತಿ ಒಂದು ಲೇಪ ಮಾಡಬಹುದು ಅಥವಾ ಲೇಪ ಅಂತ ಹೇಳೋದಕ್ಕಿಂತಲೂ ಬಳಿಯೋದು ಅಂತ ಹೇಳ್ಬೋದು. ಮತ್ತು ಮಣ್ಣಿಗೆ ಕೂಡ ಸಾಧಾರಣ ಸುರಿಬೇಕಾಗ್ತದೆ. ಮತ್ತೆ ಇದು ಮಾಡಿ ಆದ ಮೇಲೆ ಒಂದು 15 ದಿವಸ ಬಿಟ್ಟು ಪುನಃ ನಾವು ಈ ಮರಕ್ಕೆ ಒಂದು ಉಪಚರಣೆ ಮಾಡಿರ್ತೇವೋ ಆ ಮರದಲ್ಲಿ ಪುನಃ ಹುಳುವಿನ ಬಾಧೆ ಕಂಡು ಬಂದಿದೆಯಾ, ಒಳಗಡೆ ಇದ್ದ ಮರಿ ಹುಳುವಿನಿಂದಾಗಿ ಏನಾದ್ರೂ ಹುಡಿ ಅಥವಾ ಗಮ್ಮು ಗೋಂದು ಆಚೆ ಬಂದಿದೆಯಾ ಅಂತ ಹೇಳಿ ನಾವು ಪತ್ತೆ ಮಾಡಿ ಪುನಃ ನಾವು ಇದರ ಒಂದು ಕೀಟನಾಶಕದ ಬಳಕೆಯನ್ನು ಮಾಡುವುದು ಅತಿ ಅವಶ್ಯಕ. ಇದು ಒಂದು ಹಂತ ಆಯಿತು. ಇನ್ನೊಂದು ವಿಧಾನ ಅಂತ ಹೇಳಿದ್ರೆ, ಕಾಂಡ ಕೊರೆಯುವ ಹುಳುವಿನ ಬಾಧೆಯಿಂದಾಗಿ ಸತ್ತ ಮರಗಳನ್ನು ನಾವು ತೋಟದಲ್ಲೇ ಬಿಡಬಾರದು. ಏನಾಗ್ತದೆ ಅಂತ ಹೇಳಿದ್ರೆ, ಕಾಂಡ ಕೊರೆಯುವ ಹುಳುವಿನ ಮರಿ ಹುಳುಗಳು ಮತ್ತು ಅದರ ಕೋಶಾವಸ್ಥೆ ಕಾಂಡದ ಭಾಗದಲ್ಲಿ ಎಷ್ಟಿರ್ತದೋ ಅದಕ್ಕಿಂತ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಬೇರಿನಲ್ಲಿ ಇರ್ತದೆ. ಹಾಗಾಗಿ ನಾವು ಬೇರು ಸಮೇತ ಈ ಮರಗಳನ್ನು ಹೊಕ್ಕಿ ತೆಗಿಬೇಕು. ತೆಗೆದು ಅದರ ಒಳಗಡೆ ಇರತಕ್ಕಂಥ ಕೀಟದ ವಿವಿಧ ಹಂತಗಳನ್ನು ನಾವು ನಾಶ ಮಾಡೋದು ಅತಿ ಅವಶ್ಯಕ ಆಗ್ತದೆ. ಹಾಗೆ ಮಾಡದೇ ಇದ್ದರೆ ನಾವು ಮೇಲ್ಗಡೆ ಮರದ ಮೇಲ್ಭಾಗ ಮಾತ್ರ ಕತ್ತರಿಸಿ ತೆಗೆದರೆ ಒಳಗಡೆ ಇರತಕ್ಕಂಥ ಕೀಟಗಳು ಹಾಗೆ ಉಳ್ಕೊಳ್ತದೆ. ಹಾಗಾಗಿ ಅದು ಪುನಃ ಬರುವ ವರ್ಷಕ್ಕೆ ಅದು ಒಂದು ಮೂಲ ಆಗ್ತದೆ, ಕೀಟದ ನಾಶಕ್ಕೆ ಅದು ಮೂಲ ಆಗ್ತದೆ, ಕೀಟದ ಬಾಧೆಗೆ ಅದು ಮೂಲ ಆಗ್ತದೆ. ಹಾಗಾಗಿ ನಾವು ಒಟ್ಟು ಎರಡೂ ವಿಧಾನಗಳನ್ನು ಸಮಗ್ರವಾಗಿ ಮಾಡಬೇಕು ಅಂತ ಹೇಳ್ತೇವೆ. ಮೊದಲನೇದು ಕೀಟದ ಬಾಧೆಗೊಳಗಾದಂಥ ಮರಗಳನ್ನು ಗುರುತಿಸೋದು ಮತ್ತು ಅವುಗಳಿಂದ ಕೀಟದ ಹಂತವನ್ನು ತೆಗೆದು ಅದಕ್ಕೆ ಒಂದು ಕೀಟನಾಶಕದ ಲೇಪನ ಮಾಡುವಂಥದ್ದು. ಎರಡನೆಯದು ಸತ್ತು ಹೋದಂಥ ಮರಗಳು ಮತ್ತು ಕಾಂಡದ ಶೇಕಡ 50% ಭಾಗ ನಾಶ ಆಗಿದ್ದಂತಹ ಅಥವಾ ಮೇಲ್ಗಡೆ ಎಲೆಗಳೆಲ್ಲ ಒಣಗಿ ಅಥವಾ ಹಳದಿ ಆಗಿರ್ತಕ್ಕಂಥ ಮರಗಳನ್ನು ಆ ತಾಕಿನಿಂದ ತೆಗೆದು ಹೊರಗಡೆ ಸಾಗಿಸುವಂಥದ್ದು. ಇವೆರಡೂ ಕ್ರಮಗಳನ್ನು ಕೃಷಿಕರು ಕೈಗೊಂಡ್ರೆ ಕಾಂಡಕೋರಿಯ ಹುಳುವನ್ನು ಸಾಧಾರಣವಾಗಿ ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಅಂದರೆ ಒಂದು ವರ್ಷದಲ್ಲಿ ಇದು ನಿಮಗೆ ಅದರ ಪ್ರಭಾವ ಅಷ್ಟಾಗಿ ಗೊತ್ತಾಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಈ ಕಾಂಡಕೋರಿಯ ಹುಳುವಿನ ಜೀವನ ಚಕ್ರವೇ ಒಂದು ವರ್ಷ ಇದೆ. ಹಾಗಾಗಿ ನಾವು ಎರಡು ಅಥವಾ ಮೂರನೇ ವರ್ಷದಲ್ಲಿ ನಾವು ಮಾಡಿದ ಒಂದು ಕೆಲಸಕ್ಕೆ ಫಲಶ್ರುತಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಉಂಟು. ಇವೆರಡು ಪ್ರಮುಖ ಕೀಟಗಳಲ್ಲದೆ ಇನ್ನಿತರ ಕೀಟಗಳು ಮತ್ತು ಅವುಗಳ ಲಕ್ಷಣಗಳು ಮತ್ತು ನಿಯಂತ್ರಣ ಕ್ರಮ. ಇವೆರಡು ಕೀಟಗಳು ಸಾಧಾರಣವಾಗಿ ಎಲ್ಲ ಪ್ರದೇಶಗಳಲ್ಲೂ ಕಂಡು ಬರುತ್ತದೆ. ಆದರೆ ಇಂಥ ಕೆಲವು ಲಘು ಕೀಟಗಳು ಏನಿದ್ದಾವೆ ಅವುಗಳಲ್ಲಿ ಪ್ರಮುಖವಾದದ್ದು ಅಂತ ಹೇಳಿದರೆ ಎಲೆ ಸುರಂಗ ಕೀಟ, ಲೀಫ್ ಮೈನರ್ ಅಂತ ಹೇಳ್ತೇವೆ. ಇದು ಸಾಧಾರಣವಾಗಿ ಎಳೆಯ ಎಲೆಗಳ ಮೇಲ್ಪದರದ ಅಡಿಭಾಗದಲ್ಲಿ ಅಂಕುಡೊಂಕಾದಂತಹ ಒಂದು ಸುರಂಗಗಳನ್ನು ಮಾಡಿ ಅದರಲ್ಲಿ ಇರತಕ್ಕಂತಹ ಹರಿತನ್ನು ತೆಗೆದು ತಿಂತದೆ. ಹಾಗಾಗಿ ಅದರ ಮೇಲೆ ಒಂದು ಬೆಳ್ಳಿ ಬಣ್ಣದ ಒಂದು ಪೊರೆ ಬಿಟ್ಟ ಹಾಗೆ ಕಾಣುತ್ತದೆ. ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಅಂತ ಹೇಳಿದರೆ ನಾವು ಅದಕ್ಕೆ ಬೇಕಾಗಿಯೇ ನಾವು ಒಂದು ಸಿಂಪರಣೆ ಕೈಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಚಹಾ ಸೊಳ್ಳೆಗೆ ನಾವೇನು ಸಿಂಪರಣೆ ಮಾಡ್ತೇವೋ ಅದರಿಂದಾಗಿ ಕೀಟ ನಾಶ ಆಗ್ತದೆ. ಮತ್ತು ಸಾಕಷ್ಟು ನಮ್ಮ ಈ ದಕ್ಷಿಣ ಭಾರತದಲ್ಲಿ ಮತ್ತು ಕರಾವಳಿ ಪ್ರದೇಶದಲ್ಲಿ ಈ ಕೀಟದ ಮೇಲೆ ಒಂದು ಪರೋಪಜೀವಿ ಇದೆ, ಅಪೆಂಟಿಲಸ್ ಅಂತ ಹೇಳಿ. ಸೊ ಅದು ಈ ಕೀಟವನ್ನು ಸಾಕಷ್ಟು ನೈಸರ್ಗಿಕವಾಗಿ ನಿಯಂತ್ರಣ ಮಾಡುತ್ತದೆ. ಸಾಧಾರಣ ಇದರ ಕೀಟದ ಹಾನಿ ತೀವ್ರವಾದರೆ, ಸಣ್ಣ ಪ್ರಾಯದ ಗಿಡಗಳಲ್ಲಿ ಇದರ ಹಾನಿ ತೀವ್ರ ಆದರೆ ಮಾತ್ರ ನಾವು ಇದಕ್ಕೆ ಸಿಂಪರಣೆ ಮಾಡಬೇಕು. ಚಹಾ ಸೊಳ್ಳೆಗೆ ಹೇಳಿದ ಕೀಟನಾಶಕಗಳನ್ನು ಇದಕ್ಕೆ ಸಿಂಪರಣೆ ಮಾಡಿದರೆ ಅದು ಸಾಕಾಗ್ತದೆ. ಮತ್ತು ಇನ್ನೇ ಎರಡನೇ ವಿಷಯ, ಎರಡನೇ ಕೀಟ ಅಂತ ಹೇಳಿದ್ರೆ ಸೇಬು ಹಾಗೂ ಬೀಜ ಕೊರಕ ಅಂತ ಹೇಳಿ, ಆಪಲ್ ಅಂಡ್ ನಟ್ ಬೋರರ್ ಅಂತ ಹೇಳ್ತೇವೆ. ಇದು ಸೇಬು ಮತ್ತು ಹಣ್ಣು ಅಂಟಿಕೊಂಡಿರುವ ಸ್ಥಳದಲ್ಲಿ ಸಣ್ಣ ರಂಧ್ರ ಮಾಡಿ ಅದರಿಂದ ಅದರ ಮಲ ಹಾಗೂ ಈ ಥರ ಅಂಟು ಎಲ್ಲನೂ ಸ್ರವಿಸ್ತಾ ಇರ್ತದೆ. ಇದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಅಂಥ ಬಾಧಿತ ಹಣ್ಣುಗಳನ್ನು ತೆಗೆದು ಒಂದು ಮಣ್ಣಿನ ಅಡಿಯಲ್ಲಿ, ಮಣ್ಣಿನ ಒಳಗಡೆ ಗುಂಡಿ ತೆಗೆದು ಒಂದು ಸಾಧಾರಣ 2 ಅಡಿಯಷ್ಟು ಆಳಕ್ಕೆ ಗುಂಡಿ ತೆಗೆದು ಅದರಲ್ಲಿ ಹಾಕಿ ಮಣ್ಣಿನ ಅಡಿಯಲ್ಲಿ ಮುಚ್ಚಬೇಕು. ಇಲ್ಲದಿದ್ದರೆ ಅದು ಮೇಲ್ಗಡೆಯಿಂದ ದೂರಕ್ಕೆ ಬಿಸಾಡಿದ್ರು ಅಲ್ಲಿಂದ ಬಂದಂಥ ಪತಂಗಗಳು ಪುನಃ ಹಾರಿ ಬಂದು ಮೊಟ್ಟೆ ಇಟ್ಟು ಈ ಹಣ್ಣಿಗೆ ನಾಶ ಉಂಟು ಮಾಡುವಂಥ ಸಂಭವ ಇರುತ್ತದೆ. ಇದೆರಡು ಅಲ್ಲದೆ ಇನ್ನೂ ಕೆಲವು ಕೀಟಗಳಿದ್ದಾವೆ. ಥ್ರಿಪ್ಸ್ ಅಂತ ನಾನು ಆಗಲೇ ಹೇಳಿದೆ. ಈ ಥ್ರಿಪ್ಸ್ ಅನ್ನುವಂಥದ್ದು ಹೂಗೊಂಚಲು ಥ್ರಿಪ್ಸ್ ಅಂತ ಹೇಳ್ತೇವೆ. ಇದು ಹೂಗೊಂಚಲಿನಲ್ಲಿ ಇರತಕ್ಕಂಥ ಮುಗ್ಗಿನ ಪರಾಗದ ಭಾಗ ಆಗಿರ್ಬೋದು ಅಥವಾ ಅದರಲ್ಲಿ ಅಂಡಾಶಯದ ಭಾಗ ಆಗಿರ್ಬೋದು, ಇದನ್ನು ಕೆರೆದು ತಿಂತದೆ. ಹಾಗಾಗಿ ಹೂಗಳು ಬೇಗನೆ ಒಣಗಿ ಉದುರಿ ಹೋಗ್ತದೆ. ಮತ್ತು ಇನ್ನೊಂದು ಎಲೆ ಥ್ರಿಪ್ಸ್ ಅಂತ ಹೇಳ್ತೇವೆ. ಇದು ಎಲೆಯ ಅಡಿಭಾಗದಲ್ಲಿ ಕೂತು ಅದು ರಸವನ್ನು ಹೀರೋದು ಅದು ಎಲೆ ಅಡಿಭಾಗವನ್ನು ಕೆರೆದು ಅದಕ್ಕೆ ಬರ್ತಕ್ಕಂಥ ರಸವನ್ನು ಹೀರ್ತದೆ. ಹಾಗಾಗಿ ಇದು ಎಲೆಗಳೆಲ್ಲ ಮುರುಟಿಕೊಂಡ ಹಾಗೆ ಕಾಣುತ್ತದೆ. ಕೆಲವೊಮ್ಮೆ ಇದು ತೀವ್ರ ಸ್ವರೂಪದ ಹಾನಿಯನ್ನು ಹೊಂದಿರುತ್ತದೆ. ಹಾಗೆ ಕೀಟನಾಶಕ ಸಿಂಪರಣೆ ಮಾಡುವಾಗ ನಾವು ಮೇಲ್ಭಾಗದಿಂದ ಮಾಡುವುದಕ್ಕೆ ಬದಲಾಗಿ ಕೀಟದ ಬಾಧೆ ಇರತಕ್ಕಂಥ ಎಲೆಯ ಅಡಿಭಾಗದಲ್ಲಿ ಸಿಂಪರಣೆ ಮಾಡುವಂಥದ್ದು ಅತಿ ಉತ್ತಮವಾದಂಥ ಒಂದು ಉಪಾಯ. ಇದು ಎರಡು ಈ ಮೂರು ಕೀಟಗಳಲ್ಲದೆ ಇನ್ನೂ ಕೆಲವು ಕೀಟಗಳು ಸಹ ಇದೆ. ಅಂದರೆ ಎಲೆ ಹೂಗೊಂಚಲು ಬಲೆ ಕೀಟ ಅಂತ ಹೇಳ್ತೇವೆ. ಅಂದರೆ ಲೀಫ್ ಅಂಡ್ ಬ್ಲಾಸಮ್ ವೆಬರ್, ಎಲೆ ಮತ್ತು ಹೂಗೊಂಚಲು ಬಲೆ ಕೀಟ ಅಂತ ಹೇಳ್ತೇವೆ. ಇವುಗಳು ಸಂಪೂರ್ಣವಾಗಿ ಆ ಹೂಗೊಂಚಲಿನಲ್ಲಿ ಇರತಕ್ಕಂಥ ಮೊಗ್ಗುಗಳನ್ನೇ ತಿಂದು ಹಾನಿ ಮಾಡಿಬಿಡ್ತದೆ. ನಿಮಗೆ ಹೂಗೊಂಚಲಿನಲ್ಲಿ ಹೂಗಳು ಸಿಕ್ಕೋದೇ ಇಲ್ಲ, ಬರೀ ಕಡ್ಡಿಗಳು ಮಾತ್ರ ಇರುತ್ತದೆ. ಇದನ್ನು ದೂರದಿಂದಲೇ ಗುರುತಿಸಬಹುದು, ಅದು ಒಂದು ಮುದ್ದೆ ಆಕಾರದಲ್ಲಿ ಸುರುಟಿಕೊಂಡಿರ್ತದೆ. ಅಂಥದ್ದನ್ನು ನಾವೇನು ಮಾಡಬೇಕಂದ್ರೆ ಸಿಕೇಚರ್ ತಕ್ಕೊಂಡು ಅದನ್ನು ಕತ್ತರಿಸಿ ಅದನ್ನು ಬೆಂಕಿಯಲ್ಲಿ ಸುಡುವುದು ಅಥವಾ ಮಣ್ಣಿನಲ್ಲಿ ಹೂಳುವುದು ಯಾವುದನ್ನು ಒಂದು ಮಾಡಲೇಬೇಕಾಗ್ತದೆ. ಇಲ್ಲದೆ ಕೀಟಗಳು ಪುನಃ ಅರ್ಧ ಆಹಾರ ಸೇವನೆ ಮಾಡಿದಂಥ ಕೀಟಗಳು ಒಂದು ಸ್ವಲ್ಪ ವಯಸ್ಕ ಮರಿ ಹುಳುಗಳಿದ್ದರೆ ಅದರಿಂದ ಪತಂಗ ಹೊರಕ್ಕೆ ಬಂದು ಅದು ಹುಳುವಿನ ಹಾನಿ ಹಾಗೆ ಮುಂದುವರಿತದೆ. ಇನ್ನೊಂದು ಸುಳಿ ಕೊರೆಯುವ ಕೀಟ ಅಂತ ಹೇಳಿ ಶೂಟಿ ಬೋರರ್ ಅಂತ ಹೇಳ್ತೇವೆ. ಅದು ಏನು ಮಾಡ್ತದೆ, ಸುಳಿಯ ಮೇಲ್ಭಾಗದಲ್ಲಿ ಇನ್ನೂ ಹೂಗೊಂಚಲಾಗಲಿ ಚಿಗುರಾಗಲಿ ಅರಳೋದಕ್ಕೆ ಮುಂಚಿತವಾಗಿ ಅಲ್ಲಿಂದ ಒಂದು ಸಣ್ಣ ರಂಧ್ರ ಮಾಡಿಕೊಂಡು ಆ ಕಾಂಡದ ಒಳಭಾಗಕ್ಕೆ ನುಸುಳುತ್ತದೆ. ನುಸುಳಿಯ ಅದರ ಒಳಗಡೆ ಇರತಕ್ಕಂಥ ಸಂಪೂರ್ಣ ಭಾಗವನ್ನು ತಿಂದು ಟೊಳ್ಳು ಮಾಡ್ತದೆ. ಹಾಗಾಗಿ ಆ ತುದಿಗಳು ಕೂಡಲೇ ಒಣಗಿ ಹೋಗ್ತದೆ. ಈ ಕೀಟದ ಹಾನಿಯನ್ನು ಕೂಡ ನಾವು ಸುಮಾರು ದೂರದಿಂದಲೇ ಗುರುತಿಸಬಹುದು. ಈ ಕೀಟಕ್ಕೂ ಕೂಡ ಕತ್ತರಿಸಿ ತೆಗೆಯುವಂತಹ ಒಂದು ಪದ್ಧತಿಯೇ ಒಳ್ಳೆಯದು, ಮತ್ತೆ ಕತ್ತರಿಸಿ ತೆಗೆದು ಅದನ್ನು ನಾಶ ಮಾಡುವಂಥದ್ದೇ ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಧಾರಣವಾಗಿ ಈ ಏನು ಲಘು ಕೀಟಗಳು ಕೆಲವು ಸ್ಥಳಗಳಲ್ಲಿ ಮಾತ್ರ ಕಾಣುತ್ತದೆ, ಕೆಲವು ವರ್ಷಗಳಲ್ಲಿ ಮಾತ್ರ ಕಾಣುತ್ತದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಇದು ನಮಗೆ ಅಷ್ಟು ಹಾನಿ ಉಂಟು ಮಾಡೋದಿಲ್ಲ. ನಾವು ಇದಕ್ಕೆ ಲಘು ಕೀಟ ಅಂತ ಕರೆಯೋದೇ ಅವು ಶೇಕಡಾ 5ಕ್ಕಿಂತ ಕಮ್ಮಿ ಹಾನಿ ಉಂಟು ಮಾಡುವ ಕಾರಣ, ಮತ್ತೆ 5ಕ್ಕಿಂತ ಸ್ವಲ್ಪ ಶೇಕಡಾ 5ಕ್ಕಿಂತ ಹೆಚ್ಚು ಕೊಂಬೆಗಳು ಅಥವಾ ಸುಳಿಗಳು ನಾಶ ಆಗಿದ್ದಾಗ ಮಾತ್ರ ನಾವು ಅದರ ಬಗ್ಗೆ ಕಾಳಜಿ ವಹಿಸಬೇಕಾಗ್ತದೆ. ಈಗ ಇತ್ತೀಚೆಗೆ ಬಂದಿರುವಂತಹದ್ದು ಈ ಸಾಂದ್ರ ಬೇಸಾಯ ಪದ್ಧತಿ ಮತ್ತು ಅತಿ ಸಾಂದ್ರ ಬೇಸಾಯ ಪದ್ಧತಿ ಅಥವಾ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಎನ್ನುವಂಥ, ಹೌದು, ಈ ವಿಧಾನದಲ್ಲಿ ಪ್ರೂನಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಕತ್ತರಿಸಿದಂತಹ ಸಂದರ್ಭದಲ್ಲಿ ಹೊಸ ಚಿಗುರುಗಳು ಬರ್ತವೆ, ಹೌದು, ಇವುಗಳಿಗೆ ತೀವ್ರವಾಗಿ ಈ ಕೀಟಗಳು ಹಾನಿ ಮಾಡುತ್ತವೋ ಅಥವಾ ಮಾಮೂಲಿಯಾಗಿ ಅಂತರವನ್ನ ಪಾಲಿಸ್ತೇವೋ ಅಲ್ಲಿ ಹೆಚ್ಚು ತೀವ್ರತೆ ಇರ್ತದೆ? ಇದು ತೀವ್ರತೆ ಸಾಂದ್ರ ಬೇಸಾಯ ಅತಿ ಸಾಂದ್ರ ಬೇಸಾಯದಲ್ಲಿ ಅಥವಾ ಇದರಲ್ಲಿ ಏನು ವ್ಯತ್ಯಾಸ ಏನು ಕಾಣೋದಿಲ್ಲ. ಏನಂತ ಹೇಳಿದ್ರೆ ಯಾವಾಗ ಕೀಟಕ್ಕೆ ತಾನು ಸೇವಿಸತಕ್ಕಂಥ ಆಹಾರದ ಲಭ್ಯತೆ ಇರ್ತದೋ ಅಂತ ಸಂದರ್ಭದಲ್ಲಿ ಅದು ಸಾಂದ್ರ ಬೇಸಾಯದಲ್ಲಿ ಎಷ್ಟು ಹಾನಿ ಮಾಡ್ತದೋ ಸಾಧಾರಣ ಅಂತರದ ಬೇಸಾಯದಲ್ಲಿ ಕೂಡ ಅಷ್ಟೇ ಹಾನಿ ಉಂಟು ಮಾಡ್ತದೆ. ಆದರೆ ನಾವು ಯಾವುದೇ ಕೀಟ ನಿಯಂತ್ರಣಕ್ಕೆ ಮುಖ್ಯವಾಗಿ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಬೇಕು ಅಥವಾ ಗಮನಿಸಬೇಕು. ನಾವು ಸಾಧಾರಣವಾಗಿ ತೋಟಕ್ಕೆ ಹೋಗಿ ಗಿಡದ ಆರೋಗ್ಯ ಹೇಗಿದೆ, ಅದಕ್ಕೆ ಕೀಟಬಾಧೆ ಉಂಟಾ ಅಂತ ಹೇಳಿ ಆಗಾಗ್ಗೆ ನಾವು ನೋಡ್ತಾ ಇರಬೇಕು. ಇಲ್ಲದಿದ್ದರೆ ಶುದುವಿನ ಲಕ್ಷಣಗಳನ್ನು ಗಮನಿಸದೆ ಹಾನಿಯ ಪ್ರಮಾಣ ಜಾಸ್ತಿ ಆದ ಮೇಲೆ ಅಥವಾ ಉಲ್ಬಣ ಆದ ಮೇಲೆ ನಾವು ಕೀಟನಾಶಕ ಸಿಂಪರಣೆ ಮಾಡೋದ್ರಿಂದ ಅದು ಅನಾವಶ್ಯಕ ಖರ್ಚಾಗ್ತದೆ, ವಿನಃ ನಮಗೇನಾದರೂ ಒಂದು ಪ್ರಭಾವ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ಕೃಷಿಕರು ದಯವಿಟ್ಟು ಮನಸ್ಸಿನಲ್ಲಿ ಇಟ್ಟುಕೊಂಡು ಗಿಡದ ಎಳೆ ಭಾಗಗಳನ್ನು ಅಥವಾ ಹೂಗೊಂಚಲಾಗಿರ್ಬೋದು, ನಾನೀಗ ಕೆಲವು ಹೇಳಿದ ಚಿಹ್ನೆಗಳು ಅಥವಾ ಹಾನಿಯ ಲಕ್ಷಣಗಳನ್ನು ಗಮನಿಸಿಕೊಂಡು ನೋಡಿದರೆ ಅವರಿಗೆ ಇದನ್ನು ಪತ್ತೆ ಮಾಡಲಿಕ್ಕೆ ಆಗ್ತದೆ. ಸಂದರ್ಭೋಚಿತವಾಗಿ ಆ ಕೀಟನಾಶಕದ ಸಿಂಪರಣೆ ಮಾಡೋದ್ರಿಂದ ಕೀಟ ನಿಯಂತ್ರಣವನ್ನು ಸಾಧಿಸಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಸಂತೋಷ ಡಾಕ್ಟರ್ ಟಿ ಎನ್ ರವಿಪ್ರಸಾದ್ ಅವರೇ. ಗೇರು ಬೆಳೆಗೆ ಸಂಬಂಧಿಸಿದ ಹಾಗೆ ಏನೇನು ಪ್ರಮುಖ ಕೀಟಗಳು ಬಾಧಿಸುತ್ತವೆ, ಅವುಗಳ ಲಕ್ಷಣಗಳು ಯಾವ ರೀತಿ ಇರ್ತವೆ, ಹಾಗೂ ಸಮಗ್ರವಾಗಿ ಯಾವ ರೀತಿ ಕೀಟಗಳನ್ನು ನಿರ್ವಹಣೆ ಮಾಡಬಹುದು ಎನ್ನುವುದರ ಬಗ್ಗೆ ರೈತರಿಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಗೇರು ಬೆಳೆಯಲ್ಲಿ ಸಮಗ್ರ ಕೀಟ ನಿರ್ವಹಣೆ ಈ ಕುರಿತಾಗಿ ಗೇರು ಸಂಶೋಧನಾ ನಿರ್ದೇಶನಾಲಯದ ಪ್ರಧಾನ ವಿಜ್ಞಾನಿ ಡಾ ಟಿ ಎನ್ ರವಿಪ್ರಸಾದ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇದುವರೆಗೂ ಗೇರಿನ ತಿರುಳು ತಿಳಿವು ಸಮಗ್ರ ಗೇರು ಕೃಷಿ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಮ

ಕೊಳು ಜ್ಞಾನ ವಾಲೆ ಕೊಳು ಶರಣವನವನೇಣ ಸಿಗಂಟನೆ ಕೊಟ್ಟಿ ಗುತ್ತಿ ಗೊಂದಾಲೆ ಕೊಳು ಜ್ಞಾನ ವಾಲೆ ಕೊಳು ಗುತ್ತಿ ಗೊಂದಾಲೆ ಎಲೆಳಿ ಕಳು ಜ್ಞಾನ ಗೋತಿಂದ ಮೋತಿನ ತ್ಯಾರೆ ಬರಾಯೆ ಮೋತಿನ ತ್ಯಾರೆ ಗೋತಿಂದ ಮೋತಿನ ತ್ಯಾರೆ ಬರಾಲೆಳಿ ಕಳು ಜ್ಞಾನ ಗೋತಿ ನಡ ದೊರಿಯೆ ತೋಡೋ ದಾನ ತರಿಯೇ ತೋಡೋ ನಡ ದೊರಿಯೇನೇಳಿ ತಡುದಾನ ಸುಂಕ ಕೋಟರ ತೋ ಬೇಡೋಲಾರ ಕೋಟರ ತೋ ಬೇಡೋ ಸುಂಕ ಕೋಟರ ತೋ ಬಿಡವಾಲೆಂದು ತರುಗ್ಯಾನ ತ್ವಾರ ಕೋಟೆ ಕಳೋ ಕೋಟೆ ಕಳೋ ತ್ವಾರ ಕೋಟೆ ಕಳು ಜ್ಞಾನ ಲಪೋಯ್ಯ ಸುಂಕ